ಪಂದ್ಯವನ್ನು ನಿರ್ವಹಿಸಿದ್ದರು. ಅಹಮದಾಬಾದ್ನಲ್ಲಿ ನಡೆದ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಜಾರ್ಖಂಡ್ ವಿರುದ್ದ ಕರ್ನಾಟಕ 5 ವಿಕೆಟ್ಗಳ ರೋಚಕ ಜಯ ದಾಖಲಿಸಿದೆ. ಜಾರ್ಖಂಡ್ ನೀಡಿದ 412 ರನ್ ಗುರಿ ಬೆನ್ನಹತ್ತಿದಂತಹ ಕರ್ನಾಟಕ ದೇವದತ್ ಪಡಿಕಲ್ ಅವರ 147 ರನ್ ಮತ್ತು ನಾಯಕ ಮಯಾಂಕ್ ಅಗರ್ವಾಲ್ ಅರ್ಧಶತಕದ ನೆರವಿನಿಂದ ಗುರಿ ತಲುಪಿತು. ಈ ಗೆಲುವಿನೊಂದಿಗೆ ಕರ್ನಾಟಕ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡಲು ನಿರಾಕರಣೆ, ಸರ್ಕಾರದ ಕ್ರಮ ಸಮರ್ಥಿಸಿಕೊಂಡ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಬೆಂಗಳೂರು ದಟ್ಟಣೆ ಕಡಿಮೆ ಮಾಡಲು ಸ್ಯಾಟಲೈಟ್ ಟೌನ್ ನಿರ್ಮಾಣ ಯೋಜನೆಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿ. ಕಲಬುರಗಿಯಲ್ಲಿ ಜವಳಿ ಪಾರ್ಕ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ. ತುಮಕೂರಿನಲ್ಲಿ ಸಂಸತ್ ಕ್ರೀಡಾ ಮಹೋತ್ಸವ ಅಭಿಯಾನಕ್ಕೆ ಚಾಲನೆ ನೀಡಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಿಜಯ್ ಹಜಾರೆ ಟ್ರೋಫಿ, ಜಾರ್ಖಂಡ್ ವಿರುದ್ದ ಕರ್ನಾಟಕಕ್ಕೆ 5 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ರೈತ ಬಾಂಧವರೇ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೋಬೋದು. ಹಾಗೆಯೇ ನಾವು ಕೇಳುವಂಥ ಒಂದು ಸರಳವಾದ ಪ್ರಶ್ನೆಗೆ ಉತ್ತರಿಸಿ ಬೇರೆ ರೈತರು ಕೂಡ ತಮ್ಮಲ್ಲಿರುವಂಥ ಒಂದು ವಿಚಾರಗಳನ್ನು ಅವರು ಕೂಡ ತಿಳ್ಕೊಳ್ಳೋ ರೀತಿಯಲ್ಲಿ ಮಾಡಬಹುದು. ಇದಕ್ಕಾಗಿ ರೈತ ಬಾಂಧವರೇ ತಾವು ಸಂಪರ್ಕಿಸಬಹುದಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272, ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ವಿನೋದ್, ನಿಮಗೂ ಕೂಡ ಸುಸ್ವಾಗತ. ಧನ್ಯವಾದಗಳು ಸರ್. ಮತ್ತೊಮ್ಮೆ ನಮ್ಮ ರೈತ ಬಾಂಧವರಿಗೆಲ್ಲ ಸ್ವಾಗತವನ್ನು ಕೋರ್ತಾ, ಈಗ ನೋಡಿ, ನಾವು December 23 ರಾಷ್ಟ್ರೀಯ ಕಿಸಾನ್ ದಿವಸ ಅಂತ ಆಚರಿಸಿದ್ವಿ. ಅಂದರೆ ಮುಖ್ಯವಾಗಿ ಏನು ಅಂದರೆ ರೈತರ ಒಂದು ಕೊಡುಗೆಯನ್ನು ಸ್ಮರಿಸುವಂಥ ದಿನ ಅದು. ನಮ್ಮ ದೇಶಕ್ಕಾಗಿ, ದೇಶದ ಆಹಾರದ ಸ್ವಾವಲಂಬನೆಗಾಗಿ ನಮ್ಮ ರೈತರ ಒಂದು ಕೊಡುಗೆಯನ್ನು ಸ್ಮರಿಸುವಂಥ ದಿನ. ಮುಖ್ಯವಾಗಿ ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ ಅವತ್ತು. ಅವರು ನಮ್ಮ 5ನೇ ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದಂಥವರು. ಸ್ವತಃ ರೈತರಾಗಿದ್ದು ರೈತರ ಬಗ್ಗೆ ವಿಶೇಷವಾದ ಒಂದು ಕಾಳಜಿಯನ್ನು ಇಟ್ಟುಕೊಂಡು ರೈತರಿಗಾಗಿ ಸಾಕಷ್ಟು ದುಡಿದಿರುವಂಥವ್ರು ಅವರು. ಹಾಗಾಗಿ ಅವರ ಹುಟ್ಟಿದ ದಿನವನ್ನು ರಾಷ್ಟ್ರೀಯ ಕಿಸಾನ್ ದಿವಸ ಅಂತ ಮೊನ್ನೆ ಆಚರಿಸಲಾಯಿತು, ಮಂಗಳವಾರದಂದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಸರ್. ತಾವು? ನಾನು ಹರೀಶ್. ಯಾರು? ಹರೀಶ್ ಅಂತ ಹೇಳಿ ಕುಕ್ಕೂರಿಂದ ಮಾತಾಡ್ತಾ ಇದ್ದೀನಿ ಸರ್, ವಿರಾಜಪೇಟೆ. ವಿರಾಜಪೇಟೆ, ಕುಕ್ಕಲೂರು. ಹೇಳಿ ಹರೀಶ್, ಯಾವ್ಯಾವ ಬೆಳೆಗಳನ್ನು ಬೆಳೀತೀರಾ? ಸರ್, ನಾನು ಫ್ರೂಟ್ಸ್ ಗಿಡ ಹಾಕಿದ್ದೀನಿ ಸರ್, ಸಪೋಟ್ ಹಾಕಿದ್ದೀನಿ, ಪಪ್ಪಾಯ ಹಾಕಿದ್ದೀನಿ, ಕಾಯಿ ಹಣ್ಣು, ಕಾಫಿ ಇದೆಯಾ? ಅಲ್ಲಿ ಕಾಫಿ ಸ್ವಲ್ಪ ಇದೆ ಸರ್, ನನ್ಗೆ ಜಾಸ್ತಿ ಜಾಗ ಇಲ್ಲ. ಒಂದು 35 ಸೆಂಟ್ಸ್ ಇದೆ, ಅದರಲ್ಲಿ 10 ಸೆಂಟ್ಸ್ ಅಲ್ಲಿ ಮನೆ ಇದೆ, ಒಂದು 25 ಸೆಂಟ್ಸ್ ಜಾಗ ಇದೆ ಸರ್. ಸುತ್ತಲ್ಲಿ ಕಾಫಿ ಹಾಕಿದ್ದೀನಿ, ಅಡಿಕೆ ಹಾಕಿದ್ದೀನಿ. ಅಡಿಕೆನೂ ಜಾಸ್ತಿ ಇಲ್ವಾ? ಅಡಿಕೆ ಸ್ವಲ್ಪ ಇದೆ ಸರ್, ಒಂದು 50 ಗಿಡ ಇದೆ. 50 ಗಿಡ ಮತ್ತೆ ಶುಂಠಿ ಹಾಕಿದ್ ಸ್ವಲ್ಪ, ಮನೆ ಖರ್ಚಿಗೆ ಆಗೋಷ್ಟು. ಅರಿಶಿನ ಸ್ವಲ್ಪ ಹಾಗೆ ಸ್ವಲ್ಪ ಸ್ವಲ್ಪ. ಇದರಲ್ಲಿ ಕೃಷಿಯಲ್ಲಿ ಸ್ವಲ್ಪ ನನ್ನ ಇಂಟ್ರೆಸ್ಟ್ ಇದೆ, ಸೊ ಬೆಳಿಗ್ಗೆ ಎದ್ದು ಸ್ವಲ್ಪ ಅದರ ಹಿಂದೆ ಇರ್ತೀನಿ ನಾನು. ಕೃಷಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ದೀರಾ? ಹೌದು. ಸಪೋಟ ಗಿಡಗಳು ಎಷ್ಟು ಹಾಕೊಂಡಿದ್ದೀರಾ? ಸಪೋಟ ಒಂದು 2 ಗಿಡ ಇದೆ ಸರ್. ಪಪ್ಪಾಯ 2-3 ಇದೆ, ಆದರೆ ಅದು ಏನಾಗಿದೆ, ನನ್ನ ಜಾಗದಲ್ಲಿ ನೆರಳು ಜಾಸ್ತಿ ಆಗ್ಬಿಟ್ಟು ಇದಾಗ್ಬಿಟ್ಟು. ನನ್ನ ಒಂದು ಗಿಡಕ್ಕೆ ಮಾತ್ರ ಒಳ್ಳೆ ಬಿಸಿಲು ಬಿದ್ದೆ. ಅದೇ ಸ್ವಲ್ಪ ಬಿಸಿಲು ಬಯಸುವಂತ ಬೆಳೆ ಅವೆಲ್ಲ. ಪಪ್ಪಾಯನೂ ಅಷ್ಟೇನೆ. ಹೌದು. ಅಂದ್ರೆ ಮುಖ್ಯವಾಗಿ ಕೃಷಿ ನಿಮ್ಮ ಕಸಬು? ಇಲ್ಲ ಸರ್, ನಾನು ಗಾಲ್ಫ್ ಕ್ಲಬ್ ಅಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಜೊತೆಗೆ ಮನೆ ಸುತ್ತನೂ ಒಂದು ಕೃಷಿಯನ್ನು ಕೂಡ ಕೈಗೊಂಡಿದ್ದೀರಾ? ಹೌದು. ಹೇಗನ್ಸುತ್ತೆ ಈ ಒಂದು ಚಟುವಟಿಕೆಯಿಂದ ಕೂಡಿರೋದು ನಿಮ್ಮ ಮನೆ? ಯಾವಾಗ ನೀವು ಈ ಕೃಷಿ ಚಟುವಟಿಕೆಯಲ್ಲಿ ತೊಡಗ್ತೀರಾ, ಪೂರ್ಣವಾಗಿ ಕೆಲಸ ಮಾಡ್ತಾ ಇದ್ದೀರಾ ಹರೀಶ್? ಹೌದು. ಬೆಳಿಗ್ಗೆ ನಾನು 5 ಗಂಟೆಗೆ ಹೇಳ್ತೀನಿ ಸರ್. 5 ಗಂಟೆಗೆ ಎದ್ದು ಸ್ವಲ್ಪ ವ್ಯಾಯಾಮ ಎಲ್ಲ ಮಾಡಿ ಮತ್ತೆ ಎಲ್ಲ ದಿನದ್ದು ಇದೆಲ್ಲ ಮಾಡಿಬಿಟ್ಟು ಮತ್ತೊಂದು 6:30 ಸ್ವಲ್ಪ ಬೆಳಕಾಗುವಾಗ ಹೊರಗೆ ಬಿಡ್ತೀನಿ. ಒಂದು ಕಪ್ ಕಾಫಿ ಕುಡಿತೀನಿ, ಬ್ಲಾಕ್ ಕಾಫಿ. ಕಪ್ ಕಾಫಿ, ಬೆಲ್ಲದ ಕಾಫಿ ಕುಡಿದು ಮತ್ತೆ ಈ ತೋಟದೊಳಗೆ ಇಳಿತೀನಿ. ಒಂದು 6:30, 7:30, 8 ಆಗುವಾಗ ಹೊರಗೆ ಕೆಲಸ ಮಾಡ್ತೀನಿ. ಮತ್ತೆ ಬಂದು ಸ್ನಾನ ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮತ್ತೆ ಡ್ಯೂಟಿಗೆ ಹೋಗ್ತೀನಿ, ಕೆಲಸಕ್ಕೆ ಹೋಗ್ತೀರಾ? ಕೆಲವೊಮ್ಮೆ ಸಾಯಂಕಾಲ ಬಂದ್ರು ಅದೇ ಮತ್ತೆ ಪುನಃ ತಿರ್ಗಾ ಒಂದು ಕಪ್ ಕಾಫಿನೋ ಟೀ ಕುಡಿದು ಪುನಃ ಸ್ವಲ್ಪ ಹೊತ್ತು ಅಂಗಣ ಗುಡಿಸೋದು ಅದೆಲ್ಲ ಮಾಡ್ತೀನಿ. ಅಂದ್ರೆ ಮನೆ ಸುತ್ತನೇ ನಿಮ್ದು ಜಮೀನು ಇರೋದ್ರಿಂದ ಮನೆ ಬಂದ ತಕ್ಷಣ ಕೃಷಿಯಲ್ಲಿ ತೊಡಗಬಹುದು. ಹೌದು. ಅದೊಂದು ಗೊಬ್ಬರ ಮಾಡ್ತಾನೆ ಅಂದ್ರೆ ಐ ಮೀನ್ ಈ ಹೊರಗೆ ಬಿದ್ದ ಸೆಗಣಿ ಎಲ್ಲ ತಂದು ಹಾಕಿ ಮತ್ತೆ ನಮ್ಮ ಮನೆದು ವೇಸ್ಟ್ ಅದೆಲ್ಲ ಹಾಕಿ ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಗೊಬ್ಬರ ಮಾಡಿದ್ನು. ಯಾವ ರೀತಿ ಮಾಡ್ಕೊಳ್ತಾ ಇದ್ದೀರಾ ಹರೀಶ್ ಗೊಬ್ಬರನ? ನಾ ಹಾಗೆ ಹಾಕ್ತೀನಿ ಸರ್, ಸುಮ್ನೆ ಒಂದು ಗುಂಡಿಲಿ ಹಾಕಿರ್ತೀನಿ ಅಂದ್ರೆ ಟೆಕ್ನಿಕಲಿ ಮಾಡೋದಿಲ್ಲ, ಸ್ವಲ್ಪ ಹಾಗೆ ಅದ ಮೇಲೆ ಸ್ವಲ್ಪ ಸೊಪ್ಪೆಲ್ಲ ಹಾಕಿ ಮಣ್ಣು ಹಾಕಿ ನನ್ನ ಜಾಗ ಎಲ್ಲಿ ಅಗಿದ್ರು ಎರೆಹುಳ ಕಾಣಿಸ್ತೀನಿ ನಿಮ್ಗೆ. ಎರೆಹುಳುಗಳು ಸ್ವಾಭಾವಿಕವಾಗಿ ಇರ್ತವೆ. ಅಂದ್ರೆ ಎರೆಹುಳುಗಳ ಏನು ಅಂದ್ರೆ ಒಂದು ಅರ್ಧಂಬರ್ಧ ಕಳಿತಿರ್ಬೇಕದು. ಹೌದು. ಅರ್ಧಂಬರ್ಧ ಕಳಿತಿರುವಾಗ ಎರೆಹುಳುಗಳು ಅಲ್ಲಿ ಬಂದು ಆಹಾರವನ್ನ ಸೇವನೆ ಮಾಡಿ ಹಿಕ್ಕೆಗಳು ಆಗ್ತವೆ. ಮೊದ್ಲೊಂದ್ಸತಿ ನಾನು ಅದು ಎರೆಹುಳದ್ದು ಇದು ಮಾಡ್ತೀನಿ, ಗೊಬ್ಬರ ಮಾಡುವಂತ ಒಂದ್ಸತಿ ಯಾರೋ ಎಲ್ಲೋ ಕೊಟ್ಟರು ನಂಗೆ, ಹೀಗೆ ಫಾರ್ಮಿಂಗ್ ಅವರು ಅದನ್ನ ತಂದು ಹಾಕಿದ್ದೆ ಒಂದು ಗುಂಟಿಯಲ್ಲಿ. ಆಗ ದೊಡ್ಡ ದೊಡ್ಡ ಎರೆಹುಳು ಇತ್ತು ಅದರಲ್ಲಿ. ಅದು ಒಂದು ವರ್ಷವರೆಗೆ ಮಾಡ್ತಾ ಇದ್ದೆ, ಮತ್ತೆ ಬಿಟ್ಟು ಹೋಗ್ತಾರೆ ಅದು ಹಾಗೇನೆ. ಇಲ್ಲ ಅದು ಮುಂದುವರ್ಸ್ಬೋದಾಯ್ತು ನೀವು. ಅದೇ ಮಾಡ್ಬೋದಿತ್ತು. ಹೌದು. ಮತ್ತೆ ಆಳ ಯಾವ್ದೇ ಕಾರಣಕ್ಕೂ ಈ ಗೊಬ್ಬರದ ಗುಂಡಿದು 1 ಮೀಟರ್ ಗಿಂತ ಜಾಸ್ತಿ ಆಗ್ಬಾರ್ದು. ಏನದು ಆಳ? ಆಳ ಆಳ. ಹೌದು, ಕರೆಕ್ಟ್. ಯಾಕೆಂದ್ರೆ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಅಲ್ಲಿವರೆಗೆ ಮಾತ್ರ ಇರುತ್ತೆ. ಅಲ್ಲಿಂದ ಮತ್ತೆ ಕೆಳಗಡೆ ಹೋಯ್ತು ಅಂದ್ರೆ ಅದು ಏನಂತ ಅದು ವಿಭಜನೆ ಆಗ್ಬೇಕಲ್ಲ, ಡಿಕಂಪೋಸ್ ಆಗ್ಬೇಕಲ್ಲ, ಅದು ನಿಧಾನ ಆಗುತ್ತೆ. ಮತ್ತೆ ವೆನಿಲಾ ಮಾಡ್ತಿದ್ದೆ ಸರ್, ಈಗ ವೆನಿಲಾದ್ದು ಒಂದು ಇದು ನಾಮ ನಿಶಾನ ಇಲ್ಲ, ಅದಾಗ್ಬಿಟ್ಟಿದೆ. ಮನೆ ಸುತ್ತು ವೆನಿಲಾ ಹಾಕಿದ್ದೆ ನಾನು. ಕಾರಣ? ಅವಾಗ ಒಳ್ಳೇದಿತ್ತು ಸರ್, ಅದು ಸಾಧಾರಣ ಒಂದು 15-20 ವರ್ಷದಿಂದ ಅಂತ ಮಾಡ್ತಾ ಇದ್ರ. ಈಗ ಸ್ವಲ್ಪ ಅದು ಕಡಿಮೆ ಆಗಿದೆ. ಆಗಿದೆ ಸರ್. ಮತ್ತೆ ಅದು ಪುನಃ ತಂದು ನಟ್ಟು ನೋಡಿದೆ, ಪುನಃ ಮುಣಿಗೋಗ್ತಾ ಉಂಟು ಅದು. ಆದ್ರೆ ಅದರದ್ದು ಅಲ್ಲಿಂದ ನಾನು ಮಾಡಿದ್ದು ವೆನಿಲಾ ಬೀನ್ ಈಗಲೂ ಉಂಟು ನನ್ನ ಹತ್ರ, ಒಂದು ಚಿಕ್ಕ ಡಬ್ಬಲ್ಲಿ ಈಗಲೂ. ಅದು ಸೂಕ್ಷ್ಮವಾದ ಬೆಳೆ, ಒಂದ್ ರೀತಿ ನಮ್ಮ ಆರ್ಕಿಡ್ ಜಾತಿಗೆ ಸೇರಿದಂತ ಸಸ್ಯ. ಹಾಗಾಗಿ ಕಾಣ್ತಾ ಇಲ್ಲ ಸರ್, ಅದು ಉಂಟಾ ಇಲ್ಲಿ? ಆದ್ರೂ ಇಲ್ಲ, ಇದೆ. ನೀವು ಅಪ್ಪಂಗಳದಲ್ಲಿ ವಿಚಾರಿಸ್ರಿ, ನಮ್ಮ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಇದೆಯಲ್ಲ, ಅಲ್ಲಿ ಅಪ್ಪಂಗಳದಲ್ಲಿ ವಿಚಾರಿಸ್ರಿ, ಗೊತ್ತಾಗತ್ತೆ ನಿಮಗೆ. ಯಾಕಂದ್ರೆ ಅಲ್ಲಿ ಎಲ್ಲ ಇಂಥ ಸಾಂಬಾರ ಬೆಳೆಗಳ ಬಗ್ಗೆ ಅವರು ಸಂಶೋಧನೆ ಮಾಡ್ತಾ ಇರ್ತಾರೆ, ಅಲ್ಲಿ ನಿಮಗೆ ಸಿಗುತ್ತೆ ಮಾಹಿತಿ. ನಾನೊಬ್ರು ಮನೇಲಿ ನೋಡಿದ್ದೆ, ಕಾಕುಟ್ಪುರಂ ಹೋಗಿದ್ದೆ ಒಬ್ರು ಮನೆಗೆ, ಅವ್ರ ಅಂದ್ರೆ ಅದು ನೆಗ್ಲೆಕ್ಟ್ ಮಾಡ್ಬಿಟ್ರು, ಮೇಲೆ ಹೋಗಿದೆ ಅದು. ಮಳೆಗಾಲದಲ್ಲಿ ಬಂದು ತಕೊಳ್ತೀನಿ, ಆಗ ನಡೆದು ಅದು ಒಳ್ಳೇದು ಕಾಣ್ತದೆ. ಇಲ್ಲ, ನಿಮ್ಗೆ ಮೇಲೆ ಹೋದ್ರು ಕಷ್ಟನೇ ಅದು, ಯಾಕೆಂದ್ರೆ ಅದಕ್ಕೆ ಪರಾಗಸ್ಪರ್ಶ ಮಾಡ್ಬೇಕಲ್ಲ. ಹೌದು ಹೌದು. ಒಂದು 5 ಅಡಿ ಎತ್ತರದಲ್ಲಿ ಇದ್ರೆ, 5 ಅಡಿ ಎತ್ತರ, 5 ಫೀಟ್ 6 ಫೀಟ್ ಒಳಗೆ, 6 ಫೀಟ್ ಸ್ವಲ್ಪ ಹೆಚ್ಚಾಯ್ತೇನೋ, ಅದಕ್ಕೆ ನಿಮ್ಮ ಕೃತಕವಾಗಿಯೇ ಪರಾಗಸ್ಪರ್ಶ ಮಾಡಬೇಕು. ಹಾಗಾಗಿ ನಿಮಗೆ ಒಂದು 5 ಎತ್ತರದಲ್ಲಿದ್ರೆ ಬಳ್ಳಿ ನಿಮಗೆ ಸುಲಭವಾಗುತ್ತೆ. ಅಂದ್ರೆ ಈಗ ಶುಂಠಿ ಅರಿಶಿನ ಇದೆಲ್ಲ ನಿಮ್ಮ ಮನೆ ಬಳಕೆಗೆ ಮಾತ್ರ ನೀವು ಮಾಡ್ಕೊಳ್ತಾ ಇದ್ದೀರಿ. ಎರೆಗೊಬ್ಬರವನ್ನು ನೀವು ಮಾಡ್ಕೋಬಹುದು ಹರೀಶ್, ತೊಟ್ಟಿ ಮಾಡ್ಕೊಂಡು ಸ್ವಲ್ಪ ಎತ್ತರವಾದ ಜಾಗ ಆಯ್ಕೆ ಮಾಡಿಕೊಂಡು ನೆರಳಿರೋ ಜಾಗ ಆಗ್ಬೇಕು. ನಿಮಗೆ ಎಷ್ಟು ಕೃಷಿ ತ್ಯಾಜ್ಯ ಸಿಗುತ್ತೆ ಅದಕ್ಕೆ ಅನುಗುಣವಾಗಿ ಉದ್ದ ಆಗಲ್ಲ, ಒಂದು ಆಳ ಒಂದು ಮೊಮ್ಮ ಅಂತ ಅಂದ್ರೆ ಒಂದು ಒಂದು ಮೀಟ್ರು ಕಾಲಿಂದ 1 ಎತ್ತರ ಇರಬೇಕು. 1 ಎತ್ತರ ಇದ್ರು ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಎಲ್ಲ ಬಹಳ ಗಟ್ಟಿಯಾಗಿರುವಂತ ತ್ಯಾಜ್ಯನ ತಳಕ್ಕೆ ಹಾಕ್ಬೇಕು. ಸಗಣಿ ಬಗ್ಡ ಈ ರೀತಿಯ ಹಾಕೊಂಡು ಪದರ ಪದರವಾಗಿ ಸ್ವಲ್ಪ ಬಿಡ್ಬೇಕು. ಅದಕ್ಕೆ ನೀರು ಚಿಮುಕ್ಸ್ತಾ ಇದ್ದು ಒಂದು ಅರ್ಧಂಬರ್ಧ ಅದು ಕಳೆತಾದ್ಮೇಲೆ ಹುಳುಗಳು ಬಿಡಬೇಕು. ಶಾಖ ಅದು ಹೀಟ್ ಉತ್ಪತ್ತಿ ಆಗುತ್ತೆ ವಿಭಜನೆ ಆಗುವಾಗ, ಅದೆಲ್ಲ ಕಡಿಮೆ ಆದ್ಮೇಲೆ ಬಿಡ್ಬೇಕು ಹುಳುಗಳನ್ನ. ಇಲ್ಲ ಅಂದ್ರೆ ಹೀಟ್ ಗೆಲ್ಲ ಹೊರಗಡೆ ಹೋಗ್ಬಿಡ್ತಾವು, ಹೊರಗಡೆ ಬಂದ್ಬಿಡುತ್ತೆ. ಹಾಗಾಗಿ ನಿಮ್ಗೆ ಬಹಳ ಒಂದು 2 ಒಳ್ಳೆ ಗೊಬ್ಬರ ಪಡ್ಕೋಬಹುದು. ಹಾಕ್ಬಹುದು, ಬುಡಕ್ ಹಾಕ್ಬೋದು, ನೇರವಾಗಿ ಹಾಕ್ಬೋದು. ಲಿಂಬೆಹಣ್ಣದೊಂದು ಗಿಡ ಇತ್ತು ಅದಕ್ಕೆ ಹಾಕ್ತಿದ್ದೆ. ಅಂದ್ರೆ ತೊಟ್ಟಿ ಮಾಡ್ಕೊಳ್ಳೋ ಜೋಡಿ ತೊಟ್ಟಿ ಮಾಡ್ಕೊಂಡ್ರೆ ಒಳ್ಳೇದು. ನೀವು ಪಕ್ಕದಲ್ಲಿ ಈ ಕಡೆ ಹುಳುಗಳು ಬಿಟ್ಟಾಗ ಆ ಇನ್ನೊಂದು ತೊಟ್ಟಿನಲ್ಲಿ ತ್ಯಾಜ್ಯಗಳು ತುಂಬಿ ಅದು ಒಂದು ಅರ್ಧಂಬರ್ಧ ಕಳೆತಾಗ ಇಲ್ಲಿ ಕೆಲಸ ಮುಗಿಸಿ ಮತ್ತೆ ಆ ಕಡೆ ಹೋಗ್ತವೆ. ಮತ್ತೆ ಇಲ್ಲಿ ಇದನ್ನ ಬರ್ದು ಮಾಡಿ ಇಲ್ಲಿ ತುಂಬಿದ್ದಾಗ ಇದು ಒಂದು ಅರ್ಧಂಬರ್ಧ ಕಳೆತಾಗ ಮತ್ತೆ ಅಲ್ಲಿ ಕೆಲಸ ಮುಗಿಸಿ ಈ ಕಡೆ ಬರ್ತವೆ. ಆ ರೀತಿ ಮಾಡೋದು ಒಳ್ಳೇದು, ಇಲ್ಲಾಂದ್ರೆ ಅವು ಮತ್ತೆ ಹೋಗ್ತವೆ ತಂಪಿರೋ ಸ್ಥಳಕ್ಕೆ. ತೇವಾಂಶ ಎಲ್ಲ ಕಾಪಾಡ್ಕೋಬೇಕಲ್ಲ. ಹೌದೌದು. ಈಗ ಹರೀಶ್ ಅವರು ಒಳ್ಳೆ ನಿಮ್ಮ ಕೆಲಸದ ಜೊತೆ ಕೃಷಿಯಲ್ಲಿ ತೊಡಗಿದ್ದೀರಾ, ಒಂದು ಪ್ರಶ್ನೆ ಇದರಲ್ಲಿ ಹೇಳಿ ಸರ್. ಈಗ ಸಪೋಟಾದ ಯಾವ್ದಾದ್ರು ಒಂದು ತಳಿ ಹೆಸರು ಹೇಳಿ. ಸಪೋಟದ್ದು ತಳಿ ವೆರೈಟಿ ಅಂತೀವಲ್ಲ, ವೆರೈಟಿ ಒಂದು ಕ್ಲೂ ಬಂದ್ರೆ ಕೊಡೋಣ ಹೇಳಿ. ಕ್ರಿಕೆಟ್ ಆಟದಲ್ಲಿ ಬಳಸ್ತಾರೆ ಅದನ್ನ. ಕ್ರಿಕೆಟ್ ಆಟದಲ್ಲಿ ಬಳಸ್ತಾರೆ. ಅದು ಈ ತಳಿ ಹೆಸರಿನಲ್ಲೇ ಇದೆ. ಗೊತ್ತಾಗ್ತಾ ಇಲ್ಲ ಅಲ್ವಾ? ಇಲ್ಲ ಇಲ್ಲ ಸರ್. ಒಂದು ತಳಿ ಇದೆ ಕ್ರಿಕೆಟ್ ಬಾಲ್ ಅಂತ, ಸಪೋಟ ತಳಿ. ಕಾಲಿಪಟ್ಟಿ ಕಾಲಿಪಟ್ಟಿ ಮತ್ತೆ ಕ್ರಿಕೆಟ್ ಬಾಲ್ ಇವೆರಡು ಸಪೋಟದ ಬಹಳ ಜನಪ್ರಿಯ ತಳಿಗಳು. ಕ್ರಿಕೆಟ್ ಬಾಲ್ ಅಂತಂದು ಅದೊಂದು ಕ್ರಿಕೆಟ್ ಬಾಲ್ ದಪ್ಪ ಇರುತ್ತೆ. ಇನ್ನೊಂದು ಸ್ವಲ್ಪ ಕಾಲಿಪಟ್ಟಿ ಅನ್ನೋದು ಸ್ವಲ್ಪ ಮೊಟ್ಟೆ ಆಕಾರದಲ್ಲಿ ಬರುತ್ತೆ, ಸ್ವಲ್ಪ ಅಂಡಾಕಾರವಾಗಿರುತ್ತೆ. ಇವು ಮುಖ್ಯವಾದ ತಳಿಗಳು. ಇನ್ನು ಬೇರೆ ಬೇರೆ ತಳಿಗಳೆಲ್ಲ ಬಿಡುಗಡೆ ಮಾಡಿದ್ದೀವಿ. ಆಂಧ್ರದಲ್ಲಿ ನೋಡಿದ್ದೆ ಸರ್, ತುಂಬಾ ಚಿಕ್ಕ ಸಪೋಟ ಅಂದ್ರೆ ಲಿಂಬೆ ಹಣ್ಣು ಸೈಜ್ ಇರ್ತದೆ, ತುಂಬಾ ಸಿಹಿ. ಹೌದೌದು, ಅದೊಂದು ವೆರೈಟಿ ನೋಡಿದ್ದೆ ಅಲ್ಲಿ. ಸರಿ ಸರಿ ಸರಿ ಹರೀಶ್ ಅವರೇ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ. ಒಂಥರ ನಿಮ್ಗೆ ಒಂಥರ ಚೆನ್ನಾಗಿ ಅನ್ಸುತ್ತಲ್ಲ ಕೃಷಿ ನಿಮಗೆ? ಈ ತುಂಬಾ ಇಂಟ್ರೆಸ್ಟ್ ಸರ್ ನಂಗೆ, ಅದು ಒಳ್ಳೆ ಹೆಲ್ದಿನೂ ಅನ್ಸುತ್ತೆ ನಂಗೆ. ಒಂದೊಂದ್ಸತಿ ಅಲ್ಲಿ ಹೋಗ್ಬಿಟ್ಟು ಆ ಮರದೊಟ್ಟಿಗೆ ಅವರೊಟ್ಟಿಗೆ ಅದು ಇಂಟ್ರಾಕ್ಟ್ ಆಗ್ತದೆ ಅಂತ ಹೇಳ್ತಾರೆ. ಮರಗಳು ಗಿಡಗಳು ಹೌದೌದು, ನಾವು ಮನುಷ್ಯರು ಹೋಗಿ ಅದರ ಸುತ್ತ ತಿರುತ್ತಾ ಇದ್ರೆ ಹೌದೌದು ಅದಕ್ಕೂ ಒಂದು ಇದು ಬರ್ತದೆ ಅಂತ ಹೇಳ್ತಾರೆ. ಸರಿ ಸರಿ ಸರಿ ಹರೀಶ್ ಅವರು, ಧನ್ಯವಾದಗಳು. ನಮಸ್ಕಾರ. ವಿರಾಜಪೇಟೆ ತಾಲೂಕು ಕುಕ್ಕಲೂರಿನ ಹರೀಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ನಾವು ಇದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಡಿಸೆಂಬರ್ 23-29 ಜೈ ಕಿಸಾನ್ ಜೈ ವಿಜ್ಞಾನ ಅಂತ ಸಪ್ತಾಹ ಅಂತ ಆಚರಿಸ್ತಾಗುತ್ತೆ. ರೈತರ ಜೊತೆಯಲ್ಲಿ ವಿಜ್ಞಾನಿಗಳನ್ನು ಕೂಡ ಸ್ಮರಿಸುವಂತ ಒಂದು ಸಪ್ತಾಹ ಅಂತ ನಮ್ಮ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯದವರು ಇದನ್ನ ಮಾಡಿರುವಂತಹದ್ದು. ಅಂದ್ರೆ ಒಂದು ವಾರ, ಡಿಸೆಂಬರ್ ಕೊನೆ ವಾರದಲ್ಲಿ 23-29. ಈಗ ರೈತರು ಸಾಕಷ್ಟು ಶ್ರಮವಹಿಸಿ ಇವತ್ತು ನಮ್ಮ ಆಹಾರದ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆ ಸಾಧಿಸೋದಕ್ಕೆ ಕಾರಣರಾಗಿದ್ದಾರೆ. ಆ ರೈತರಿಗೆ ಒಂದು ಬೆಂಬಲವನ್ನು ಕೊಟ್ಟಿರುವಂಥವರು ವಿಜ್ಞಾನಿಗಳು ಮತ್ತು ವಿಸ್ತರಣಾ ಕಾರ್ಯಕರ್ತರು. ನಮ್ಮ ಸ್ವಾತಂತ್ರ್ಯ ಬಂದಾಗ ಸುಮಾರು 50 ದಶಲಕ್ಷ ಟನ್ನಷ್ಟು ನಮ್ಮ ಆಹಾರದ ಉತ್ಪಾದನೆ ಇತ್ತು. ಆದರೆ 2023-24 ಸಾಲಿಗೆ 330 ದಶಲಕ್ಷ ಟನ್ಗೆ ನಾವು ಬಂದಿದ್ದೀವಿ. ಸುಮಾರು 6 ಪಟ್ಟಿಗಿಂತ ಹೆಚ್ಚು, 6 ಪಟ್ಟಿಗಿಂತ ಹೆಚ್ಚು ಆಗಿದೆ ಆಹಾರದ ಉತ್ಪಾದನೆ. ಏಕೆಂದರೆ ನಮ್ಮ ಜನಸಂಖ್ಯೆ ಇವತ್ತು ಪ್ರಪಂಚದಲ್ಲೇ ಮೊದಲನೇ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಚೀನಾವನ್ನು ಹಿಂದಿಕ್ಕಿ. ಅಂಥ ಸಂದರ್ಭದಲ್ಲಿ ಆಹಾರದ ಉತ್ಪಾದನೆ ಬಹಳ ಮುಖ್ಯ ನಮಗೆ. ಏಕೆಂದರೆ ನಾವು ಯಾವುದೇ ಒಂದು ವಸ್ತುವನ್ನು ಆಮದು ಮಾಡ್ಕೋಬೋದು, ಆದರೆ ಆಹಾರದ ಆಮದು ಮಾಡ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಜನಸಂಖ್ಯೆ ಇರುವಂಥ ದೇಶಕ್ಕೆ ಬಹಳ ಅದು ದುಬಾರಿ ಆಗುತ್ತೆ. ಮತ್ತು ಕೆಲವರು ಅದು ನಮ್ಮ ಒಂದು ಅಸಹಾಯಕತೆಯನ್ನು ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಆಹಾರದಲ್ಲಿ ನಾವು ಸ್ವಾವಲಂಬನೆ ಸಾಧಿಸಿದೆವಲ್ಲ, ಬಹಳ ನಮ್ಮ ತೃಪ್ತಿದಾಯಕವಾದಂಥ ಕೆಲಸ. ಈಗ 2047 ಹೊಸತಿಗೆ ಇನ್ನೂ ಅದು ಮುಂದುವರಿಯುತ್ತೆ. ಹೊಸ ಹೊಸ ತಂತ್ರಜ್ಞಾನಗಳು, ಈಗ ಸಾಕಷ್ಟು ಆಹಾರದ ಉತ್ಪನ್ನಗಳನ್ನು ನಾವು ರಫ್ತರಿ ಮಾಡ್ತಾ ಇದ್ದೀವಿ. ಆದರೆ ಈ ಎಣ್ಣೆಕಾಳು ಮತ್ತು ಬೇಳೆಕಾಳು ಕ್ಷೇತ್ರದಲ್ಲಿ ಇನ್ನೂ ಸ್ವಾವಲಂಬನೆಯನ್ನು ಸಾಧಿಸಬೇಕಾಗಿದೆ. ಯಾಕೆಂದರೆ ನಾವು ಈ ಎಣ್ಣೆ ಕಾಳುಗಳನ್ನು ಮತ್ತು ಈ ಖಾದ್ಯ ತೈಲ ಅಂತೀವಲ್ಲ, ಅಡುಗೆಗೆ ಬಳಸುವಂಥ ಎಣ್ಣೆಯನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಈ ಪಾಮ್ ಎಣ್ಣೆ ಅಂತೀವಿ, ಈ ಮಲೇಷ್ಯಾ, ಇಂಡೋನೇಷ್ಯಾ ಈ ಕಡೆಯಿಂದ ಎಲ್ಲ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನಂದರೆ ನಮ್ಮ ನೆಲಗಡಲೆ ನಾವು ರಫ್ತು ಮಾಡೋಕೆ ಹೋದಾಗ ಏನಾಗುತ್ತೆ, ಅದರಲ್ಲಿ ಅದನ್ನು ಸರಿಯಾಗಿ ಒಣಗಿಸಿ ಅದನ್ನ ನಾವು ಶೇಖರಣೆ ಮಾಡಬೇಕು. ಇಲ್ಲ ಅಂದರೆ ಅದರಿಂದ ಒಂದು ರೀತಿ ಅದರಲ್ಲಿ ಒಂದು ರೀತಿ ಶಿಲೀಂಧ್ರ ಅಭಿವೃದ್ಧಿಯಾಗಿ ಅಫ್ಲೋಟಾಕ್ಸಿನ್ ಅಂತಾರೆ ಅದು. ಆ ಒಂದು ಬೀಜಗಳನ್ನು ನೆಲಗಡಲೆ ಬೀಜವನ್ನು ಬಳಸಿ ಎಣ್ಣೆ ತೆಗೆದಾಗ ಮತ್ತೆ ಅದು ಎಣ್ಣೆಯಲ್ಲಿ ಬರುತ್ತೆ, ಅದು ಕ್ಯಾನ್ಸರ್ ಕಾರಕ ಅಂತಲೂ ಹೇಳ್ತಾರೆ. ಮತ್ತೆ ಅದನ್ನ ರಫ್ತು ಮಾಡಿದಾಗ ಅಲ್ಲಿ ಅದು ಮತ್ತೆ ಅದು ರಿಜೆಕ್ಟ್ ಆಗಿ ವಾಪಸ್ಸೇ ಅವ್ರು ಕಳಿಸೋ ಸಾಧ್ಯತೆ ಇರುತ್ತೆ. ಈ ಎಲ್ಲ ವಿಚಾರಗಳು ಕೂಡ ಇದಾವೆ. ಅದೇ ಅದಕ್ಕೆ ಕೇಂದ್ರ ಸರ್ಕಾರ ತಾಳೆ ಮಿಷನ್ ಅಂತ ಹೇಳಿ ತಾಳೆ ಮಿಷನ್ನು ಇದೆ. ಸಾಕಷ್ಟು ಈಗ ನಮ್ಮ ಒಂದು ಜಿಲ್ಲೆಯಲ್ಲೂ ಕೂಡ ಅದಕ್ಕೆ ಒತ್ತು ಕೊಡ್ತಾ ಇದ್ದಾರೆ, ಕೊಡಗು ಜಿಲ್ಲೆಯಲ್ಲಿ. ಏನಂದ್ರೆ ಅದಕ್ಕೆ ಸಾಕಷ್ಟು ನೀರಿನ ಸೌಲಭ್ಯ ಇರಬೇಕು. ಸುಮಾರು ಬೇಸಿಗೆಯಲ್ಲಿ ಒಂದೊಂದು ಗಿಡಕ್ಕೆ 200 ಲೀಟರ್ವರೆಗೂ ನೀರು ಬೇಕಾಗುತ್ತೆ, 150-200 ಲೀಟರ್. ಮತ್ತೆ ಬೇರೆ ಸಂದರ್ಭದಲ್ಲಿ ಸಾಕಷ್ಟು ಒಂದು ಮಳೆ ಇರುತ್ತೆ ನಮ್ಮಲ್ಲಿ, ಪರವಾಗಿಲ್ಲ, ಒಂದು 6 ತಿಂಗಳು ಆಗುತ್ತೆ. ಬೇರೆ ಸಂದರ್ಭದಲ್ಲಿ ನೀರಿನ ಒಂದು ಅಗತ್ಯತೆ ಇರುತ್ತೆ. ಸಾಕಷ್ಟು ಅದಕ್ಕೆ ಸೌಲಭ್ಯಗಳು ಕೊಡ್ತಾ ಇದ್ದಾರೆ, ಸಸಿಯಿಂದ ಹಿಡಿದು ಮತ್ತೆ ಕೃಷಿ ಯಂತ್ರೋಪಕರಣ ಆಗ್ಬೋದು, ಪೋಷಕಾಂಶಗಳಿಗಾಗ್ಬೋದು, ಕೊಯ್ಲೋತ್ತರ ಸಂಸ್ಕರಣೆ, ಮತ್ತೆ ಸಂಸ್ಕರಣೆನ ಆದಷ್ಟು ಬೇಗ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವೆಲ್ಲ ಇದಾವೆ ತಾಳೆಗೆ ಸಂಬಂಧಪಟ್ಟಾಗೆ. ಬೇರೆ ಬೇರೆ ಖಾದ್ಯ ತೈಲಗಳು ಮತ್ತೆ ಈ ಬೇಳೆಕಾಳುಗಳು, ಅದಕ್ಕೂ ಕೂಡ ಬೆಂಬಲ ಬೆಲೆಯನ್ನು ಸಾಕಷ್ಟು ಕೊಟ್ಟಿದ್ದಾರೆ. ಈಗ ಈಗ ಹೆಸರಾಗ್ಬೋದು, ಉದ್ದಾಗ್ಬೋದು, ಇದಕ್ಕೆಲ್ಲ ಸಾಕಷ್ಟು ಬೆಂಬಲ ಬೆಲೆ ಇದೆ. ಮತ್ತು ತೊಗರಿಯನ್ನು ಕೂಡ ಒಳ್ಳೆ ಬೆಲೆಗೆ ಖರೀದಿ ಮಾಡೋದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಖರೀದಿ ಮಾಡೋದಕ್ಕೂ ಕೂಡ ಕೇಂದ್ರ ಸರ್ಕಾರದವರು ಅನುಮತಿ ಕೊಟ್ಟಿದ್ದಾರೆ. ಇದರಲ್ಲಿ ಸ್ವಲ್ಪ ನಾವು ಸ್ವಾವಲಂಬನೆಯನ್ನು ಸಾಧಿಸಿದರೆ ಬಹಳ ಅನುಕೂಲ ಆಗುತ್ತೆ. ಇದರಲ್ಲಿ ನಮ್ಮ ವಿಜ್ಞಾನಿಗಳ ಒಂದು ಶ್ರಮನೂ ಕೂಡ ಇದೆ, ವಿಜ್ಞಾನಿಗಳು, ವಿಸ್ತರಣೆ ಕಾರ್ಯಕರ್ತರು. ಹಾಗಾಗಿಯೇ ಜೈ ಜವಾನ್ ಜೈ ವಿಜ್ಞಾನ್ ಸಪ್ತಾಹ ಅಂತ ಆಚರಿಸ್ತಾ ಇರೋದು. ಏಕೆಂದರೆ ಹೊಸ ಹೊಸ ತಳಿಗಳು ಬಂದು ಮತ್ತು ರಾಸಾಯನಿಕ ಗೊಬ್ಬರವನ್ನು ಕೂಡ ನಾವು ಬಳಸ್ತಾ ಇದ್ದೀವಿ. ನೀರಾವರಿ ವ್ಯವಸ್ಥೆನೂ ಆಗಿದೆ, ಕೆಲವೆಲ್ಲ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. ಮತ್ತು ಈ ಸುಧಾರಿತ ನೀರಾವರಿ ಪದ್ಧತಿಗಳು ಬಂದಿದ್ದಾವೆ, ಹನಿ ನೀರಾವರಿ, ತುಂತುರು ನೀರಾವರಿ ಇಂಥವೆಲ್ಲನೂ ಅಳವಡಿಸ್ಕೊಂಡು ಅದಕ್ಕೆ ಸರ್ಕಾರವೂ ಕೂಡ ಪ್ರೋತ್ಸಾಹ ಕೊಡ್ತಾ ಇದೆ. ಮತ್ತು ರೈತರಿಗೆ ಒಂದು ಬೆಂಬಲವನ್ನು ಕೊಡೋದಕ್ಕೆ ವಿವಿಧ ಯೋಜನೆಗಳಿದ್ದಾವೆ. ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತಂದರೆ ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ರೈತರು ಕೂಡ ಅದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಸ್ವಲ್ಪ ಅನುಕೂಲಸ್ಥರು ಮತ್ತು ಕೆಲವೊಂದು ವರ್ಗಗಳನ್ನು ಬಿಟ್ಟು ಸುಮಾರು ರೈತರಿಗೆ ಇದು ತಲುಪಿದೆ. ಪ್ರತಿಯೊಬ್ಬರು ಅದಕ್ಕೆ ತಲುಪಿರೋ ವಿಚಾರವನ್ನು ಹೇಳ್ತಲೇ ಇರ್ತಾರೆ ನಾವು ಕೇಳಿದಾಗ. ಮತ್ತು ಯಂತ್ರೋಪಕರಣಗಳಿಗೂ ಕೂಡ ಇವತ್ತು ಸಾಕಷ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ, ಏಕೆಂದರೆ ಕೂಲಿ ಕೆಲಸಗಾರರ ಒಂದು ಲಭ್ಯತೆ ಕಡಿಮೆ ಇರೋದರಿಂದ ಸರ್ಕಾರದಿಂದ ಸಾಕಷ್ಟು ಪ್ರೋತ್ಸಾಹ ಇದೆ. ರೈತ ಬಾಂಧವರು ಇದನ್ನು ನರೇಗಾ ಯೋಜನೆಯಲ್ಲಿ ಕೂಡ ಹೌದು ಕೃಷಿ ಇದಕ್ಕೆ ಒತ್ತನ್ನು ಕೊಡ್ತಾ ಇದ್ದಾರೆ. ಹಾಂ, ಒತ್ತನ್ನು ಕೊಡ್ತಾ ಇದ್ದಾರೆ. ಈಗ ತಾವು ತಿಳಿಸಿದಾಗೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ ಅಂತ VBG Ramji ಅಂತ ಒಂದು ಯೋಜನೆ ಕಳೆದ ವಾರ ಅಷ್ಟೇ ಅದು ನಮ್ಮ ಸಂಸತ್ನಲ್ಲಿ ಅಂಗೀಕಾರ ಆಗಿ ನಮ್ಮ ರಾಷ್ಟ್ರಪತಿಗಳು ಕೂಡ ಅದಕ್ಕೆ ಅಂಗೀಕಾರ ಅಂದರೆ ಅವರ ಹಸ್ತಾಕ್ಷರವನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಅದು ಕಾನೂನು ಆಗಿದೆ. ಅಲ್ಲೇನು ಅಂತ ಅಂದರೆ ಈ ಹೆಚ್ಚು ಕೃಷಿ ಚಟುವಟಿಕೆಗಳು ನಡೆಯುವಾಗ ಕೃಷಿ ಚಟುವಟಿಕೆಗೆ ಕೆಲಸಗಾರರು ಸಿಗಬೇಕು ಅನ್ನೋ ಉದ್ದೇಶದಿಂದ ಒಂದು 60 ದಿನದವರೆಗೂ ಈ ಯೋಜನೆಯನ್ನು ಒಂದು ಅಲ್ಪಕಾಲದವರೆಗೆ ಸ್ಥಗಿತಗೊಳಿಸುವಂಥ ಒಂದು ಅಲ್ಲಿ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈಗ ಸಾಧಾರಣವಾಗಿ ಬಿತ್ತನೆ ಮಾಡುವಾಗ, ನಾಟಿ ಮಾಡುವಾಗ, ಕೊಯ್ಲು ಮಾಡುವಾಗ ಅವಾಗ ಕೃಷಿ ಕೆಲಸಗಾರರ ಅವಶ್ಯಕತೆ ಜಾಸ್ತಿ ಇರುತ್ತೆ, ಅದನ್ನು ಮಂದಟ್ಟು ಮಾಡಿಕೊಂಡಿರ್ತಾರೆ. ನಾಟಿ ಮಾಡೋ ಬಿತ್ತನೆ ಮಾಡೋ ಟೈಮ್ನಲ್ಲಿ 1 ತಿಂಗಳು, ಕೊಯ್ಲು ಮಾಡುವಾಗ ಸಂಸ್ಕರಣೆ ಮಾಡೋ 1 ತಿಂಗಳು, ಹಂಗೆ ಮಾಡ್ಕೋಬೋದು. ಮತ್ತು ರಾಜ್ಯ ಸರ್ಕಾರಗಳು ಕೂಡ ಇದನ್ನು ಭಾಗಿದಾರರನ್ನಾಗಿ ಮಾಡಿಕೊಂಡಿದ್ದಾರೆ. ಅವರು ಕೂಡ 40% ಹಣವನ್ನು ಇದರಲ್ಲಿ ನೀಡಬೇಕಾಗತ್ತೆ ಈ ಯೋಜನೆಗೆ. ಹಾಗಾಗಿ ಒಂದು ಹೊಸ ವಿನೂತನವಾಗಿ ಸರ್ಕಾರದವರು ಈಗ ಅನುಷ್ಠಾನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ನಾವು ಹೇಳ್ಬೋದು. ಈಗ ಒಂದು ವಿರಾಮವನ್ನು ತೆಗೆದುಕೊಂಡು ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಖಂಡಿತ ಸರ್. ಭೂಮಿಯ ತಾಪಮಾನ ಹೆಚ್ಚುತ್ತಿದೆ, ಜಾಗೃತರಾಗೋಣ. ಗಿಡ ಮರ ಪಕ್ಷಿ ಸಂಕುಲ ಒಟ್ಟು ಪರಿಸರ ಉಳಿದರೆ ನಮ್ಮ ಉಳಿವು. ಪರಿಸರದ ಉಳಿವು ಯಾರಿಂದ? ನನ್ನಿಂದ, ನನ್ನಿಂದ, ನನ್ನಿಂದ. ಇದು ಪ್ರತಿಯೊಬ್ಬರ ಧ್ಯೇಯ ಮಂತ್ರವಾಗಲಿ. ಈಗ ಮುಖ್ಯವಾಗಿ ನಮ್ಮ ಕಾಫಿ ಬೆಳೆಗಾರರು ಇಲ್ಲಿ ಒಂದು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಒಂದು, ಮಣ್ಣಿನ ರಸಸಾರದ ಆಧಾರದ ಮೇಲೆ ಸುಣ್ಣವನ್ನು ಕೊಡುವಂಥದ್ದು ಒಂದು ಕ್ರಮ. ಯಾಕೆಂದರೆ ನಮ್ಮ ಮಣ್ಣಲ್ಲಿ ಸ್ವಲ್ಪ ತೇವಾಂಶ ಇರುವಾಗಲೇ ನಾವು ಸುಣ್ಣವನ್ನು ಕೊಡಬೇಕಾಗತ್ತೆ. 2-3 ವರ್ಷಕ್ಕೊಂದು ಸರಿ ಆದರೂ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಕೊಡಬೇಕು ಅಂತ ಒಂದು ವಿಜ್ಞಾನಿಗಳ ಶಿಫಾರಸ್ಸಿದೆ. ಇನ್ನು ಎರಡನೇದಾಗಿ, ಈ ಡಿಸೆಂಬರ್ ತಿಂಗಳಲ್ಲೇ, ಈ ಅಕ್ಟೋಬರ್ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಕಾಫಿ ಬಿಳಿ ಕಾಂಡಕೊರಕ ಕೀಟ ಇದೆಯಲ್ಲ, ಇದರ ಪ್ರೌಢ ಕೀಟಗಳು ಹೆಣ್ಣು ಗಂಡು ಸಂಯೋಗ ಹೊಂದಿ ವಂಶಾಭಿವೃದ್ಧಿ ಮಾಡುವಂಥ ಕೆಲಸ ಈ ಒಂದು ಅವಧಿಯಲ್ಲಿ. ಅದು 3 ತಿಂಗಳು ಇರುತ್ತೆ. ಅದೇ ಬೇಸಿಗೆನಲ್ಲಾದರೆ ನಮಗೆ ಸಾಧಾರಣವಾಗಿ ಮಾರ್ಚ್ ಏಪ್ರಿಲ್ 2 ತಿಂಗಳು ಮಾತ್ರ ಇರುತ್ತೆ. ಈ ಸಂದರ್ಭದಲ್ಲಿ ಈ ಮೋಹಕ ಬಲೆಗಳನ್ನು ಇಡಬೇಕಾಗತ್ತೆ. ಫೆರಮೋನ್ ಬಲೆಗಳು, ಕ್ರಾಸ್ವೇನ್ ಬಲೆಗಳು ಅಂತ ಕರೀತಾರೆ. 1 ಎಕರೆಗೆ 10 ಅವನ್ನು ಅಳವಡಿಸಿ ಈ ಕೀಟಗಳನ್ನು ನಾವು ಆಕರ್ಷಿಸಿ ಕೊಲ್ಲಬಹುದು. ಕೀಟಗಳನ್ನು ಆಕರ್ಷಿಸಿ ಕೊಲ್ಲೋದ್ರಿಂದ ಅವು ಮೊಟ್ಟೆ ಇಡೋದನ್ನ ತಪ್ಪಿಸ್ಬೋದು. ಮೊಟ್ಟೆ ಇಡೋದು ತಪ್ಪಿತು ಅಂದರೆ ಅಷ್ಟು ಕೀಟಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇದ್ರ ಕಡೆಗೆ ರೈತರು ಗಮನ ಕೊಡಬೇಕು. ಮತ್ತು ಕೆಲವು ಸಂದರ್ಭದಲ್ಲಿ ಕಾಫಿ ಕಾಯಿಕೊರಕದ ಒಂದು ಹಾವಳಿನೂ ಕೂಡ ಕಂಡುಬರುತ್ತೆ, ಅದರ ತೀವ್ರತೆ ಇದೆ ಅಂತ ಕೆಲವು ಕಡೆ ಕೇಳಿದ್ದೀವಿ ನಾವು. ಅದ್ರ ಕಡೆಗೂ ಕೂಡ ನಮ್ಮ ರೈತ ಬಾಂಧವರು ಗಮನ ಕೊಡಬೇಕಾಗತ್ತೆ. ಈ ಬ್ರೋಕಾ ಬಲೆಗಳು, ವಿಶೇಷವಾಗಿ ಈಗ ಕೊಯ್ಲಿನ ಒಂದು ಸಂದರ್ಭದಲ್ಲಿ ಅರೇಬಿಕಾ ಕಾಫಿ ಕೊಯ್ಲು ಮುಗಿತಾ ಬಂದಿದೆ, ರೋಬೋಸ್ಟ್ ಅದು ಕೂಡ ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಕಾಫಿ ಕಣದ ಸುತ್ತಲೂ ಈ ಬಲೆಗಳನ್ನು ಅಳವಡಿಸ್ಬೇಕಾಗತ್ತೆ, ಬ್ರೋಕಾ ಬಲೆಗಳನ್ನು. ಮತ್ತು ಸಂಗ್ರಹಣೆ ಮಾಡುವಾಗ ಉಗ್ರಾಣದಲ್ಲೂ ಕೂಡ ಇವನ್ನ ಅಳವಡಿಸ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲೂ ಕೂಡ ಅವು ಬಲೆಗೆ ಬೀಳೋ ಸಾಧ್ಯತೆ ಇರುತ್ತೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಮತ್ತು ಕಾಫಿ ಹಣ್ಣುಗಳ ಒಂದು ಪಕ್ವತೆಗೆ ಅನುಗುಣವಾಗಿ ಕಾಫಿ ಕೊಯ್ಲು ಮಾಡಬೇಕಾಗತ್ತೆ. ಅತಿ ಇನ್ನೂ ಸ್ವಲ್ಪ ಕಾಯಾಗಿರುವಾಗಲೇ ಕೊಯ್ಲು ಮಾಡಿಬಿಟ್ರೆ ಮತ್ತೆ ಅದರ ಒಂದು ಗುಣಮಟ್ಟ ಭಾಳಷ್ಟು ಕಡಿಮೆ ಆಗುತ್ತೆ. ಈಗ ಆ ಬೆಲೆ ಕೂಡ ಅದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಅದು ಸರಿಯಾಗಿ ಪಕ್ವವಾದಾಗಲೇ ಕೊಯ್ಲು ಮಾಡೋದು ಬಹಳ ಮುಖ್ಯ. ಮತ್ತು ಇನ್ನೊಂದೇನು ಅಂದರೆ, ಈಗ ಯಾರ್ಯಾರು ಸಸಿ ಮಡಿಗಳನ್ನು ಮಾಡ್ಕೊಳ್ತಾರೆ, ಈಗಲಿಂದಲೇ ಅವರು ಈ ಕಾಡು ಮಣ್ಣು, ಕೊಡುಗೆ ಗೊಬ್ಬರ, ಮರಳು ಇವನ್ನೆಲ್ಲ ಸಂಗ್ರಹಿಸಿ ತಯಾರು ಮಾಡಿ ಇಟ್ಕೊಳ್ಳೋಕ್ಕೆ ಇದು ಸೂಕ್ತವಾದಂಥ ಕಾಲ. ಈ ಎಲ್ಲ ಅಂಶಗಳನ್ನು ನಮ್ಮ ಕಾಫಿ ಬೆಳೆಗಾರರು ಗಮನಿಸಬೇಕಾಗತ್ತೆ. ಇನ್ನು ನಮ್ಮ ಏಲಕ್ಕಿ ಬೆಳೆಗಾರರು ಈ ಸಂದರ್ಭದಲ್ಲಿ ಏನು ಅಂತಂದರೆ, ಈ ಕೊಯ್ಲನ್ನು ಅವರು ಮುಗಿಸ್ಬೇಕಾಗತ್ತೆ. ಈಗ ಆಗಸ್ಟಿಂದ ಪ್ರಾರಂಭವಾಗಿದ್ದು ಈ ಡಿಸೆಂಬರ್ವರೆಗೂ ಮುಂದುವರುತ್ತಲೇ ಇರುತ್ತೆ. ಬಲ್ತಂಥ ಕಾಯಿಗಳನ್ನು ಕೊಯ್ಲು ಮಾಡುವಂಥದ್ದು. ಮತ್ತು ಈ ಬೇಸಿಗೆಯಲ್ಲಿ ಕೀಟಗಳ ಹಾವಳಿ ಹೆಚ್ಚಾಗ್ತಾ ಇರುತ್ತೆ, ರಸ ಹಿರುವ ಕೀಟಗಳ ಹಾವಳಿ. ಅಂಥ ಸಂದರ್ಭದಲ್ಲಿ ಈ ಹೇನುಗಳಿಂದ ಈ ಕಟ್ಟೆ ರೋಗ ಹರಡುವ ಸಾಧ್ಯತೆ ಇರುತ್ತೆ. ಅದರಿಂದ ಈ ಕಟ್ಟೆ ಪೀಡಿತ ಗಿಡಗಳನ್ನು ಕಿತ್ತು ನಾಶಪಡಿಸ್ಬೇಕು, ಹೇನುಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಬೇಕು. ಒಂದು ಕಡೆ ಕಟ್ಟೆ ಪೀಡಿತ ಒಂದು ಗಿಡ ಇತ್ತು ಅಂದರೆ ಆ ಹೇನುಗಳು ಅಲ್ಲಿಂದ ಅದ್ರ ಮೇಲೆ ಅದು ಕುಳಿತು ರಸವನ್ನು ಹೀರ್ಕೊಂಡು ಬೇರೆ ಕಡೆ ಹೋಗಿ ಆ ಗಿಡದಲ್ಲೂ ರಸ ಹೀರಿದಾಗ ಅವುಗಳ ಬಾಯಿಗೆ ಮೂಲಕ ಹರಡ್ಬಿಡುತ್ತೆ. ಅದೊಂದು. ಮತ್ತು ಇನ್ನೊಂದೇನು ಅಂತಂದರೆ, ಈ ತೇವಾಂಶಕ್ಕೆ ಬಹಳ ಸೂಕ್ಷ್ಮ ಇದು. ಎಲ್ಲೆಲ್ಲಿ ಸ್ವಲ್ಪ ಈ ನೀರಿನ ಒಂದು ಸಂಗ್ರಹಣೆ ಇರುತ್ತೆ ನೋಡಿಕೊಂಡು ಅವರು ನೀರನ್ನು ಕೂಡ ಕೊಡಬೇಕಾಗತ್ತೆ. 1-2 ವಾರಕ್ಕೊಂದ್ಸರಿ ಆದ್ರೂ ಅಥವಾ ನೋಡಿಕೊಂಡು 3 ವಾರಕ್ಕೊಂದ್ಸರಿ ಕೊಡ್ಬೋದು, ಹೇಗೆ ಅಂತ ನೋಡಿಕೊಂಡು ನೀರನ್ನು ಕೊಡೋದು ಅಷ್ಟೇ ಮುಖ್ಯ. ಯಾಕೆಂದರೆ ರೈತರು ಮುಖ್ಯವಾದ ಬೆಳೆ ಏನಾದರೂ ಕಾಫಿ ಆಗಿದ್ದರೆ ಕಾಫಿಗೆ ಅವರು ಸ್ವಲ್ಪ ಈ ಹೂ ಮಳೆಗೋಸ್ಕರ ಇಟ್ಕೋಬೇಕಾಗತ್ತೆ ನೀರನ್ನ, ಅದ್ರ ಕಡೆಗೂ ಕೂಡ ಅವರು ಗಮನ ಹರಿಸ್ಬೇಕು ಎಷ್ಟು ಕೊಡ್ಬೋದು ಅಂತ ನೋಡಿಕೊಂಡು. ಮತ್ತು ಕಳೆ ನಿಯಂತ್ರಣ ಮಾಡೋದು, ಮತ್ತು ಒಣಗಿದ ಗರಿಗಳನ್ನು ತೆಗಿಬೇಕಾಗತ್ತೆ. ನಮ್ಮ ತೋಟದಲ್ಲಿ ಬಿದ್ದಿರುವಂಥ ಏನು ತಲೆಗೆಲೆಗಳು ಇರ್ತಾವಲ್ಲ, ಬುಡಕ್ಕೆ ಹಾಕಿ ತೇವಾಂಶದ ಸಂರಕ್ಷಣೆಗೂ ಕೂಡ ಈಗ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ. ಅದು ಒಂದು ಕ್ರಮ. ನಾವು ಮಳೆಗಾಲ ಬಂದಾಗ ಬುಡದಲ್ಲಿರುವಂಥ ಈ ತರಗು ಸೆತ್ತೆ ಇದೆಲ್ಲ ತೆಗೆದು ನೀರು ಬಸ್ದೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಅಲ್ಲಿ ನೀರು ನಿಲ್ದಂತೆ ನಾವು ನೋಡ್ಕೊಳ್ತೀವಿ. ಆದರೆ ಈಗ ಮುಖ್ಯವಾಗಿ ತೇವಾಂಶದ ಸಂರಕ್ಷಣೆ ಕಡೆಗೆ ಗಮನ ಕೊಡೋದು ಬಹಳ ಮುಖ್ಯವಾಗುತ್ತೆ. ಅದು ನಮ್ಮ ಏಲಕ್ಕಿನಲ್ಲಿ ಇನ್ನು ಮುಖ್ಯವಾಗಿ ನೀರು ಉಣಿಸೋದು ಬಹಳ ಮುಖ್ಯ. ಬಲಿತ ಕಾಯಿಗಳ ಕೊಯ್ಲು ನಾನು ಈಗಾಗಲೇ ಹೇಳ್ದಂಗೆ ಅದನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಕರಿಮೆಣಸಿನಲ್ಲಿ ಮುಖ್ಯವಾಗಿ ಇಲ್ಲೂ ಕೂಡ ಬಳ್ಳಿಗಳಿಗೆ ನೀರು ಕೊಡೋದು ಬಹಳ ಮುಖ್ಯ. ಯಾಕೆಂದರೆ ಈಗ ಸಾಧಾರಣವಾಗಿ ಮಾರ್ಚ್ ಹೊತ್ತಿಗೆ ಅದು ಕೊಯ್ಲಿ ಬರುತ್ತೆ. ಈಗಿನ್ನೂ ಅವು ಕರಿಮೆಣಸಿನ ಬೀಜಗಳು ಅಭಿವೃದ್ಧಿ ಆಗ್ತಾ ಇರ್ತವೆ. ಈ ಸಂದರ್ಭದಲ್ಲಿನೂ ಎರಡು ವಾರಕ್ಕೊಂದ್ಸರಿ ನೀರು ಕೊಟ್ಟರೆ ಒಂದೊಂದು ಬಳ್ಳಿಗೆ ಸ್ವಲ್ಪ ಸ್ವಲ್ಪ, ಅದರಿಂದ ಒಳ್ಳೆಯ ಅದು ಬಲಿಯೋದಕ್ಕೆ ಅನುಕೂಲ ಆಗುತ್ತೆ. ಬಳ್ಳಿಗಳು ಕೂಡ ಒಳ್ಳೆಯ ಹಸಿರಾಗಿ ಆರೋಗ್ಯವಾಗಿ ಇರೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ನಮ್ಮ ಗುಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ಒಂದು ತಜ್ಞರ ಒಂದು ಶಿಫಾರಸ್ಸೇನು ಅಂದರೆ, ಒಂದು ಬ್ಯಾರಲ್ ನೀರಿಗೆ 1 kg ಪೊಟ್ಯಾಷಿಯಂ ನೈಟ್ರೇಟ್ ಒಂದು ಗೊಬ್ಬರವನ್ನು ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಗೊಂಟ್ಲ ಮೇಲೆ ಸಿಂಪರಣೆ ಮಾಡೋದರಿಂದ ಚೆನ್ನಾಗಿ ಅವು ಗಟ್ಟಿಯಾಗೋದಕ್ಕೆ ಅನುಕೂಲ ಆಗುತ್ತೆ ಕರಿಮೆಣಸಿನ ಕಾಳುಗಳು, ಮತ್ತು ಗುಣಮಟ್ಟ ಕೂಡ ಉತ್ತಮವಾಗುತ್ತೆ ಅಂತ ಅವರ ಶಿಫಾರಸ್ಸು ಇದೆ. ರೈತರು ಇದ್ರ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ ಅಂತ ನಾವು ಹೇಳ್ಬೋದು. ಇನ್ನು ನಮ್ಮ ರೈತ ಬಾಂಧವರಿಗೆ ಸ್ವಲ್ಪ ಕಾಫಿ ಧಾರಣೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ ಸರ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ, ಅರೇಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಯಿಂದ 26,000 ರೂಪಾಯಿ, ಅರೇಬಿಕಾ ಚೆರಿ 13,000 ರೂಪಾಯಿಯಿಂದ 15,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 15,000 ರೂಪಾಯಿಯಿಂದ 16,000 ರೂಪಾಯಿ, ರೋಬಸ್ಟಾ ಚೆರಿ 9,000 ರೂಪಾಯಿಯಿಂದ 9,200 ರೂಪಾಯಿಗಳು. ಇನ್ನು ಮುಖ್ಯವಾಗಿ ನಮ್ಮ ನಾಳಿನ ಒಂದು ಕೃಷಿ ರಂಗದಲ್ಲಿ ನಾವು ಈ ರೋಬಸ್ಟಾ ಕೊಯ್ಲು ಮತ್ತು ಸಂಸ್ಕರಣೆಯ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೋಬೋದು. ಇನ್ನು ನಮ್ಮ ಶನಿವಾರದ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮತ್ತು ಅದರ ವಿವಿಧ ಆಯಾಮಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೋಬಹುದು. ಈಗ ನಾವು ಕೃಷಿ ಸುಣ್ಣದ ಬಗ್ಗೆ ಹೇಳ್ತಾ ಇದ್ವಿ. ಕೃಷಿ ಸುಣ್ಣವನ್ನು ಮುಖ್ಯವಾಗಿ ನಾವು ಈ ಕ್ಯಾಲ್ಸಿಯಂ ಕಾರ್ಬನೇಟ್ ಅಂತ ಕರಿತೀವಿ, CaCO3, ಮತ್ತು ಇನ್ನೊಂದು ಡೋಲೊಮೈಟ್ ಸುಣ್ಣ ಅಂತ, ಇದು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾರ್ಬನೇಟ್ ಅಂತ. ಈ ಒಂದು ಸುಣ್ಣಗಳನ್ನೇ ಶಿಫಾರಸು ಮಾಡ್ತಾರೆ. ಆದರೆ ಏನಪ್ಪ ಅಂತಂದರೆ ಈ ಸುಟ್ಟು ಸುಣ್ಣ ಅಂತ ಒಂದು ಬರುತ್ತೆ, ಕ್ಯಾಲ್ಸಿಯಂ ಆಕ್ಸೈಡು, ಮತ್ತು ಸ್ಲೇಕ್ಡ್ ಅಥವಾ ಹೈಡ್ರೀಕರಿಸಿದ ಸುಣ್ಣ ಅಂತಲೂ ಒಂದು ಬರುತ್ತೆ, ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅದು ಇವನ್ನು ಬಳಸಬಾರ್ದು ಅಂತ ಮುಖ್ಯವಾಗಿ ರೈತರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ನಮ್ಮ ಕಾಫಿ ಮಂಡಳಿಯವರು. ಏಕೆಂದರೆ ಇವು ಸಾಕಷ್ಟು ಬಲಶಾಲಿ ಅಂತಂದರೆ ಸ್ಟ್ರಾಂಗ್ ಅಂತಾರಲ್ಲ, ಬಹಳ ಇದಾಗಿರ್ತವೆ, ಮತ್ತು ಬಹಳ ವೇಗವಾಗಿ ಕೆಲಸ ಮಾಡುವಂಥವು. ಈ ಕಾಫಿ ಸಸ್ಯಗಳ ಸೂಕ್ಷ್ಮವಾದ ಪೋಷಕ ಬೇರುಗಳನ್ನು ಸುಡುವಂಥ ಸಾಧ್ಯತೆ ಇರುತ್ತಂತೆ, ಅದು ಒಂದು ಎಚ್ಚರಿಕೆ. ಮಣ್ಣಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳಿಗೂ ಕೂಡ ಇವು ತೊಂದರೆ ಕೊಡ್ಬೋದು ಅಂತ. ಯಾವುದು ಈ ಸುಟ್ಟು ಸುಣ್ಣ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡು ಮತ್ತು ಸ್ಲೇಕಡ್ ಲೈಮ್, ಮತ್ತು ಮಣ್ಣಿನ ಒಂದು ಜೀವಿತಾವಧಿಗೂ ಕೂಡ ಇದು ಹಾನಿ ಮಾಡ್ಬೋದು ಅಂತ. ಅಂದರೆ ಮಣ್ಣಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಮತ್ತು ಮಣ್ಣಿನ ರಚನೆ ಇದಕ್ಕೆಲ್ಲ ತೊಂದರೆ ಆಗ್ಬೋದು ಅಂತ. ಒಟ್ಟಿನಲ್ಲಿ ದೀರ್ಘಾವಧಿಯಲ್ಲಿ ಮಣ್ಣಿನ ಆರೋಗ್ಯವನ್ನು ಕಡಿಮೆ ಮಾಡೋ ಸಾಧ್ಯತೆ ಇರುತ್ತೆ ಅಂತ ಅವರು ಶಿಫಾರಸು ಮಾಡಿದ್ದಾರೆ. ಆದ್ದರಿಂದ ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಕೃಷಿ ಸುಣ್ಣ ಕ್ಯಾಲ್ಸಿಯಂ ಕಾರ್ಬನೇಟು ಮತ್ತು ಡೋಲೊಮೈಟ್ ಸುಣ್ಣ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾರ್ಬನೇಟ್ ಇವುಗಳನ್ನೇ ಬಳಸ್ಕೊಳ್ಳೋದು ಒಳ್ಳೆಯದು ಅಂತ ನಾವು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ಹರೀಶ್ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ. ಹಾಗೆಯೇ ಈ ಕಾರ್ಯಕ್ರಮ ಕೇಳಿದಂಥ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದ ತಿಳಿಸ್ತೀವಿ. ಮತ್ತೆ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳಿ ನಮ್ಮ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಏನಿಲ್ಲ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ. ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಅಭಿಮಾನ್ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ ಮೂರು ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಖುಷಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮಡಿಕೇರಿ ಪುಟಾಣಿ ನಗರದ ನಿವಾಸಿ ನಿಡ್ಯಮಲೆ ದಿವಂಗತ ತಮ್ಮಯ್ಯನವರ ಪತ್ನಿ ಕಾಮಿನಿ ಅಕ್ಕಿ ಇಂದು ನಿಧನರಾದರು. 73 ವರ್ಷ ಪ್ರಾಯದ ನಿಡ್ಯಮಲೆ ಕಾಮಿನಿ ಅಕ್ಕಿ ತವರುಮನೆ ಬಳ್ಳುಮಾನಿ ಬಲ್ಲಮೌಟಿ ಗ್ರಾಮ. ಮೃತರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಯೊಳಗೆ ಮಡಿಕೇರಿಯ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು, ಅಧ್ಯಕ್ಷರು, ಆಡಳಿತ ಮಂಡಳಿ ಮತ್ತೆ ಸರ್ವ ಸದಸ್ಯರು, ಗೌಡ ಸಮಾಜ ಮರಗೋಡು. ಶುಭ ಸಮಾರಂಭಗಳ ನಡೆಸಿಕೆ ಬೇಕಾದ ಎಲ್ಲಾ ಸೌಕರ್ಯ ಇರುವ ಕಟ್ಟಡ ನಮ್ಮಲ್ಲಿ ಉಂಟು. ಸಂಪರ್ಕಿಸಿ 8792875341. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತು ಅರೆಭಾಷೆ ಗೌಡ ವಿಕಾಸ ವೇದಿಕೆನವರ ಕಡೆಯಿಂದ ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿನ ಗಾಂಧಿ ಭವನದಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಅರೆಭಾಷೆ ರಸಪ್ರಶ್ನೆ ಕಾರ್ಯಕ್ರಮ ಏರ್ಪಾಡಾಗಿದ್ದು, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿ, ಅರೆಭಾಷೆನ ಹಿರಿಯ ಸಾಹಿತಿ ಬೈತಡ್ಕ ಜಾನಕಿ ಬೆಳ್ಳಿಯಪ್ಪ ಸೇರಿದಂತೆ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಕರ್ನಾಟಕ ಜಾನಪದ ಅಕಾಡೆಮಿ 2025 ಸಾಲಿಗೆ ಜಾನಪದ ಕಲಾವಿದರಿಗೆ ಕೊಡುವ ಜಾನಪದ ಪ್ರಶಸ್ತಿಗೆ ಕೊಡಗು ಜಿಲ್ಲೆಯಿಂದ ಕುಡಿಯರ ಅಮ್ಮಣ್ಣಿನವು ಆಯ್ಕೆಯಾಗಿದ್ದು, ಜಿಲ್ಲೆನ ಹೆಗ್ಗಳ ಗ್ರಾಮದ ತೋರಲಿ ವಾಸ ಇರುವ ಅಮ್ಮಣ್ಣಿನವು ಹೆರಿಗೆ ಮಾಡುದು ಮತ್ತು ಕುಡಿಯರ ಹಾಡು ಹಾಡುದು ಇದರ ಸಾಧನೆಗಾಗಿ ಪ್ರಶಸ್ತಿಗೆ ಆಯ್ಕೆಯಾಗಳು. ಕೊಡವ ಹಾಕಿ ಕುಟುಂಬಗಳ ವಾರ್ಷಿಕ ಹಾಕಿ ಕ್ರೀಡಾಕೂಟದ ಜವಾಬ್ದಾರಿ ವಹಿಸಿಕೊಂಡಿರುವ ಚೇನಂಡ ಕುಟುಂಬದವು ಈ ಹಾಕಿ ಹಬ್ಬದ ಸಂದರ್ಭದಲ್ಲಿ 30 ಜನ ಯುವ ಪ್ರತಿಭೆಗಳಿಗೆ ಉಚಿತ ಹಾಕಿ ಶಿಬಿರ ಏರ್ಪಾಡು ಮಾಡಿಕಿದ್ದು, ಯುವ ಹಾಕಿ ಆಟಗಾರರನ್ನ ಆಯ್ಕೆ ಮಾಡಿಕ್ಕಾಗಿ ಬರುವ ಜನವರಿ 1 ತಾರೀಕಿಂದ 4 ತಾರೀಕು ಮುಟ್ಟ ಮೂರ್ನಾಡಿನ 1ನೇ ದರ್ಜೆ ಕಾಲೇಜಿನ ಆಟದ ಬಾಣಿಯಲ್ಲಿ ಹಾಕಿ ಆಟದ ಪೈಪೋಟಿ ಮಾಡಿವೆ. ಈ ಪೈಪೋಟಿನ 4ರಿಂದ 7ನೇ ಕ್ಲಾಸು, 8ರಿಂದ 10ನೇ ಕ್ಲಾಸಿನ ಹೈದಗೋಡೆಗಳಿಗೆ ನಡೆಸಿಕಿದ್ದು, ತಂಡಗ ಮಾತ್ರ ಅಲ್ಲದೆ ವೈಯಕ್ತಿಕ ಆಗಿ ಹೈದಗೋಡೆಗ ಸಹ ಭಾಗವಹಿಸಕು. ಶಾಲೆಗಳ ಮುಖ್ಯ ಶಿಕ್ಷಕರು ತಮ್ಮ ಶಾಲೆನ ತಂಡಗಳನ್ನ ಪೈಪೋಟಿಗೆ ಕಳಿಸಿಕೆ ಚೇನಂಡ ಕುಟುಂಬಸ್ಥರನ್ನ ಅಥವಾ ಹಾಕಿ ಕೂರ್ಗ್ನ ಪದಾಧಿಕಾರಿಗಳನ್ನ ಸಂಪರ್ಕ ಮಾಡಕ್ಕೆ ನೋಂದಣಿ ಇದೇ ತಿಂಗಳ 28ನೇ ತಾರೀಕು ಕಡೇ ದಿನ ಔಟು. ಬಾಲಗೋಕುಲ ಮಡಿಕೇರಿ ಮತ್ತು ಮುಳಿಯ ಪ್ರತಿಷ್ಠಾನ ಇವರ ಕೂಡುಕೂಟಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ್ಟ ಮಡಿಕೇರಿನ ಮುಳಿಯ ಜುವೆಲ್ಸ್ ಸಭಾಬಾಡಿಯಲ್ಲಿ ಬಾಲಸಂಗಮ ಕಾರ್ಯಕ್ರಮ ಏರ್ಪಾಡಾವುಟು. ಮಕ್ಕಳ ಪ್ರತಿಭೆನ ತೋರಿಸಿಕೆ ಇದೊಂದು ಒಳ್ಳೆ ವೇದಿಕೆ ಆಗಿದ್ದು 6ರಿಂದ 15 ವರ್ಷದೊಳಗಿನ ಎಲ್ಲ ಮಕ್ಕ ಇದರಲ್ಲಿ ಭಾಗವಹಿಸಕಂತ ಗೊತ್ತಾವುಟು. ಹಿರಿಯ ನಾಗರಿಕರ ವೇದಿಕೆ ಮತ್ತು ಮಡಿಕೇರಿ ಲಯನ್ಸ್ ಕ್ಲಬ್ ಇವರ ಕೂಡುಕೂಟಲ್ಲಿ ನಾಳ್ದು 26ನೇ ತಾರೀಕು ಹೊತ್ತಾರೆ 9:30 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆ ಮುಟ್ಟ ಉಚಿತ ಕಿವಿ ತಪಾಸಣಾ ಶಿಬಿರ ನಡೆಯಕ್ಕಿದ್ದು, ಸಾರ್ವಜನಿಕರು ಮತ್ತು ಹಿರಿಯ ನಾಗರಿಕರು ಇದರ ಪ್ರಯೋಜನ ಪಡ್ಕೊಳಕ್ಕಂತ ಗೊತ್ತಾವುಟು. ವಿರಾಜಪೇಟೆಯಲ್ಲಿ ಕಾರ್ಯನಿಹಿಸುತ್ತಿರುವ ECHS ಪಾಲಿಕ್ಲಿನಿಕ್ಲಿ ಇದೇ ತಿಂಗಳ ತಾರೀಕು 26, 27 ಮತ್ತು 29ನೇ ತಾರೀಕಿಗೆ ಡಾಕ್ಟರ್ ಇರಲೆ. ಹಾಗೆ ನಾಳೆ ಕ್ರಿಸ್ಮಸ್ ಹಬ್ಬಕ್ಕೆ ಪಾಲಿಕ್ಲಿನಿಕ್ಗೆ ರಜೆ ಉಂಟು ಅಂತ ಪಾಲಿಕ್ಲಿನಿಕ್ನ ಅಧಿಕಾರಿಗ ಹೇಳೋಳು. ಕರ್ನಾಟಕ ಬಾಲವಿಕಾಸ ಅಕಾಡೆಮಿಯಿಂದ ಕೊಡುವ ರಾಜ್ಯ ಮಟ್ಟದ ಬಾಲಗೌರವ ಪ್ರಶಸ್ತಿ 2022-23ನೇ ಸಾಲಿನ ಜೂನಿಯರ್ ವಿಭಾಗದ ಕ್ರೀಡಾಕ್ಷೇತ್ರಕ್ಕೆ ಕರ್ನಾಟಕದ ಸುರುನ ಶ್ರೇಯಾಂಕದ ಆಟಗಾರ್ತಿ ಕೊಡಗು ಜಿಲ್ಲೆನ ದಿಯಾ ಭೀಮಯ್ಯಂಗೆ ಸಿಕ್ಕಿತು. ಕ್ರೀಡೆ, ಚಿತ್ರಕಲೆ, ವಿಜ್ಞಾನ ಕ್ಷೇತ್ರದ ಬಹುಮುಖ ಪ್ರತಿಭೆಯಲ್ಲಿ ಉತ್ತಮ ಸಾಧನೆ ತೋರಿಸಿದ 18 ವರ್ಷದೊಳಗಿನ ಮಕ್ಕಳಿಗೆ ಕೊಡುವ ಸರ್ಕಾರದ ಉನ್ನತ ಪ್ರಶಸ್ತಿ ಇದಾಗಿದ್ದು, ದಿಯಾ ಒಪ್ಪಂಡ ಕುಸುಮ ಮತ್ತು ಭೀಮಯ್ಯ ದಂಪತಿಗಳ ಮಗಳು. ಮಹಾಲೇಖಪಾಲರ ಕಚೇರಿನ ಮುಖ್ಯ ಮಹಾಲೇಖಪಾಲರು, ಡೆಪ್ಯೂಟಿ ಅಕೌಂಟೆಂಟ್ ಜನರಲ್,